ಚಿಂತಾಮಣಿ ದೇವಾ ಗಣಪತಿ ಸಿಯಾಣ, ಚಿಂತಾಮಣಿ ದೇವಾ ದೇವಾ ಗಣಪತಿ ಸಿಯಾಣ, ಚಿಂತಾಮಣಿ ದೇವಾ ಗಣಪತಿ ಸಿಯಾಣ. ಕರವಾವೆ ಭೋಜನ ದೂಜೆ ಪಾತ್ರಿ, ಕರವಾವೆ ಗಣಪತಿ ಸಿಯಾಣ. ಚಿಂತಾಮಣಿ ದೇವಾ ಗಣಪತಿ ಸಿಯಾಣ, ಚಿಂತಾಮಣಿ ದೇವಾ ಗಣಪತಿ ಸಿಯಾಣ. ದೇವ ಮಣತಿ ತುಕಯ ದೇವಡಿ ಕೈಚಿ ತೋರಿ, ದೇವ ಮಣತಿ ತುಕಯ ದೇವಡಿ ಕೈಚಿ ತೋರಿ. ತೋರೆ ಅಭಿಮಾನ ಭೀತರಿ ನಾಗವಲೋ, ಅಭಿಮಾನ ಭೀತರಿ ನಾಗವಲೋ. ಚಿಂತಾಮಣಿ ದೇವಾ ಗಣಪತಿ ಸಿಯಾಣ, ಚಿಂತಾಮಣಿ ದೇವಾ ಗಣಪತಿ ಸಿಯಾಣ, ಚಿಂತಾಮಣಿ ದೇವಾ ಗಣಪತಿ ಸಿಯಾಣ. ಝಾಲೆ ಅನ್ನ ವಾಡ ವೇಳ ಜಾಲಾ ಶಿಳೆ ಝಾಲೆ ಅನ್ನ, ವಾಡ ವೇಳ ಜಾಲಾ ಶಿಳೆ ಝಾಲೆ ಅನ್ನ. ತಟಸ್ಥ ಬ್ರಾಹ್ಮಣ ಬೈಸಲೇತಿ, ತಟಸ್ಥ ಬ್ರಾಹ್ಮಣ ಬೈಸಲೇತಿ. ಚಿಂತಾಮಣಿ ದೇವಾ ದೇವಾ ಗಣಪತಿ ಸಿಯಾಣ, ಚಿಂತಾಮಣಿ ದೇವಾ ಗಣಪತಿ ಸಿಯಾಣ, ಚಿಂತಾಮಣಿ ದೇವಾ ಗಣಪತಿ ಸಿಯಾಣ. ತುಕಮಣಿ ದೇವಾ ತುಮಚಾ ಸುಕೃತೆ, ತುಕಮಣಿ ದೇವಾ ತುಮಚಾ ಸುಕೃತೆ. ತುಕಮಣಿ ದೇವಾ ತುಮಚಾ ಸುಕೃತೆ, ತುಕಮಣಿ ದೇವಾ ತುಮಚಾ ಸುಕೃತೆ. ಗಣಪತಿ ಸಿ